ಕೇಳುಗರಿಗೆ ನಮಸ್ಕಾರ. ಕೇಳುಗರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಶಿಕ್ಷಣ ಪ್ರವೇಶಾತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ ಸಿಇಟಿ ರಿಸಲ್ಟು ಬಂದಾಗಿದೆ. ಹಲವಾರು ಜನ ವಿದ್ಯಾರ್ಥಿಗಳು ಯಾವ ಕೋರ್ಸಿಗೆ ಹೋಗಬೇಕು ಏನೆಲ್ಲ ಅಂತಕ್ಕಂಥ ಒಂದು ಒತ್ತಡದಲ್ಲಿ ಈಗಾಗಲೇ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕೃಷಿ ಶಿಕ್ಷಣಕ್ಕೆ ಯಾವ ರೀತಿ ಒಂದು ಅವಕಾಶಗಳಿದ್ದಾವೆ, ಕೃಷಿ ಶಿಕ್ಷಣ ಅಥವಾ ಕೃಷಿ ಪದವಿಯನ್ನು ಪಡಿಬೇಕಾಗಿತ್ತು ಅಂದರೆ ಪದವಿಗೆ ಹೋಗಬೇಕಾಗಿತ್ತಂದರೆ ಯಾವ ರೀತಿ ಒಂದು ಪ್ರವೇಶ ಪ್ರಕ್ರಿಯೆ ನಡೆಯುತ್ತೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕರಾದಂಥ ಡಾಕ್ಟರ್ MG ಪಾಟೀಲ್ರು ಈ ಒಂದು ವಿಚಾರವಾಗಿ ನಮ್ಮ ವಿದ್ಯಾರ್ಥಿಗಳಿಗಿರ್ಬೋದು, ಕೇಳುಗರಿಗಿರ್ಬೋದು, ರೈತರಿಗೆ, ರೈತರ ಮಕ್ಕಳಿಗೆ ವಿಶೇಷವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬನ್ನಿ, ಅವರಿಂದ ವಿಶೇಷವಾದಂಥ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ MG ಪಾಟೀಲ್. ನಮಸ್ಕಾರ. ಹೇಳಿ, ಮೊದಲೇದಾಗಿ ಕೃಷಿ ಶಿಕ್ಷಣಕ್ಕೆ ಬಂದಾಗ, ಕೃಷಿ ಪದವಿಗೆ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಲಭ್ಯವಿರ್ತಕ್ಕಂಥ ಕೃಷಿ ಮತ್ತು ಕೃಷಿ ಸಂಬಂಧಿಸಿದ ವಿಶ್ವವಿದ್ಯಾಲಯಗಳು ಯಾವ್ಯಾವ ಬರ್ತಾವಂತಿರ್ತಾವ? ಒಟ್ಟಾರೆ 6 ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿವೆ. 1 ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಧಾರವಾಡ ಮತ್ತು ರಾಯಚೂರಿನಲ್ಲಿವೆ. 3 ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ, ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟೆನಲ್ಲಿದೆ, ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿದೆ, ಕರ್ನಾಟಕ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಶ್ವವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ನಲ್ಲಿದೆ. ಹೀಗೆ ಒಟ್ಟು 6 ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳು ನಮ್ಮ ರಾಜ್ಯದಲ್ಲಿವೆ. ಈ ಒಂದು ವಿಶ್ವವಿದ್ಯಾನಿಲಯಗಳ ಅಡಿಯಲ್ಲಿ ಬರತಕ್ಕಂಥ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದಂಥ ಮಹಾವಿದ್ಯಾಲಯಗಳು ಎಲ್ಲೆಲ್ಲಿದ್ದಾವೆ, ಯಾವ್ಯಾವ ಮಹಾವಿದ್ಯಾಲಯಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವಂತಿರ್ತಾವೆ? ಒಟ್ಟು 41 ಕೃಷಿ ಮಹಾವಿದ್ಯಾಲಯಗಳು ಇವು ನಮ್ಮ ರಾಜ್ಯದಲ್ಲಿ ಇವೆ. ಇದರಲ್ಲಿ ಒಟ್ಟಾರೆ 13 ಕೃಷಿ ಶಿಕ್ಷಣಕ್ಕೆ ಸಂಬಂಧಿತ ಪದವಿಗಳ ಪ್ರವೇಶ ನೀಡಲಾಗುವುದು. ಮೊದಲನೆಯದು BSc ಹಾನರ್ಸ್ ಕೃಷಿ. ಇವು 13 ಮಹಾವಿದ್ಯಾಲಯದಲ್ಲಿ ಈ ಒಂದು BSc ಪದವಿಯನ್ನು ನೀಡಲಾಗ್ತಾ ಇದೆ. BSc ಹಾನರ್ಸ್ ತೋಟಗಾರಿಕೆ ಈ ಒಂದು 10 ಮಹಾವಿದ್ಯಾಲಯಗಳು ನಮ್ಮ ರಾಜ್ಯದಲ್ಲಿವೆ. ಅದೇ ರೀತಿಯಾಗಿ BVSc ವೆಟರ್ನರಿಗೆ ಬಂದಿದ್ದೇ ಆದರೆ ಅಲ್ಲಿ 5 ಮಹಾವಿದ್ಯಾಲಯಗಳು ನಮ್ಮ ರಾಜ್ಯದಲ್ಲಿವೆ. ಅದೇ ರೀತಿಯಾಗಿ ಫಿಶ್ರೀಸ್ ಮೀನುಗಾರಿಕೆ ಮಹಾವಿದ್ಯಾಲಯ 1 ಇದೆ. ಡೈರಿ ಟೆಕ್ನಾಲಜಿ 2 ಮಹಾವಿದ್ಯಾಲಯಗಳಿವೆ. BTech ಅಗ್ರಿ ಇಂಜಿನಿಯರಿಂಗ್ 2 ಮಹಾವಿದ್ಯಾಲಯಗಳಿವೆ ಮತ್ತು ಫಾರೆಸ್ಟ್ರಿ ಅರಣ್ಯ ಶಿಕ್ಷಣ ಇದು 2 ಮಹಾವಿದ್ಯಾಲಯಗಳಿವೆ. ಮಾರ್ಕೆಟಿಂಗ್ 2 ಇದ್ದಾವೆ. ಕಮ್ಯುನಿಟಿ ಸೈನ್ಸ್ ಧಾರವಾಡದಲ್ಲಿ 1 ಇದೆ. ಅಗ್ರಿ ಬಯೋಟೆಕ್ ಶಿಕ್ಷಣ ಒದಗಿಸುವ ಮಹಾವಿದ್ಯಾಲಯ 1 ಇದೆ. BTech ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಶಿಕ್ಷಣ ಒದಗಿಸುವ ಮಹಾವಿದ್ಯಾಲಯಗಳು 2 ಇವೆ. BTech ಫುಡ್ ಟೆಕ್ನಾಲಜಿ ಶಿಕ್ಷಣ ಒದಗಿಸುವ ಮಹಾವಿದ್ಯಾಲಯ 1 ಇದೆ. BTech ಬಯೋಟೆಕ್ನಾಲಜಿ ಶಿಕ್ಷಣ ಒದಗಿಸುವ ಮಹಾವಿದ್ಯಾಲಯ 1 ಇದೆ. ಹೀಗೆ ಒಟ್ಟಾರೆ 41 ಮಹಾವಿದ್ಯಾಲಯಗಳು ನಮ್ಮ ರಾಜ್ಯದಲ್ಲಿ ಇವೆ. ಇನ್ನು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಬಂದಾಗ, ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದಂಥ ವಿಶ್ವವಿದ್ಯಾಲಯಗಳಿದ್ದಾವೆ, ಆ ಒಂದು ವಿಶ್ವವಿದ್ಯಾಲಯಗಳ ಅಡಿಯಲ್ಲಿ ಯಾವ್ಯಾವ ಒಂದು ಮಹಾವಿದ್ಯಾಲಯಗಳು ಕೆಲಸ ಮಾಡ್ತಾ ಇದ್ದಾವಂತಿರ್ತಾವೆ? ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 2 ವಿಶ್ವವಿದ್ಯಾಲಯಗಳು ಇವೆ. 1 ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಇನ್ನೊಂದು ಕರ್ನಾಟಕ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ನಲ್ಲಿದೆ. ಈ ಒಂದು ವಿಶ್ವವಿದ್ಯಾಲಯಗಳಲ್ಲಿ ಒಟ್ಟು 9 ಕೃಷಿ ಸಂಬಂಧಿತ ಮಹಾವಿದ್ಯಾಲಯಗಳು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿವೆ. ಅದರಲ್ಲಿಯೂ 4 ಕೃಷಿ ಮಹಾವಿದ್ಯಾಲಯಗಳಿವೆ. 1 ಕೃಷಿ ಮಹಾವಿದ್ಯಾಲಯ ರಾಯಚೂರು, ಮತ್ತೊಂದು ಭೀಮರಾಯನಗುಡಿಯಲ್ಲಿದೆ, ಕಲಬುರಗಿಯಲ್ಲಿದೆ ಮತ್ತು ಗಂಗಾವತಿನಲ್ಲಿ ಹೋದ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಒಟ್ಟು 4 ಕೃಷಿ ಮಹಾವಿದ್ಯಾಲಯಗಳಿವೆ. 1 ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಯಚೂರಿನಲ್ಲೇ ಇದೆ. ಪಶು ವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ನಲ್ಲಿದೆ. ಹೈನುಗಾರಿಕೆ ಮಹಾವಿದ್ಯಾಲಯ ಕಲಬುರಗಿಯಲ್ಲಿದೆ. ತೋಟಗಾರಿಕೆ ಮಹಾವಿದ್ಯಾಲಯ 2 ಇದ್ದಾವೆ, 1 ಬೀದರ್ನಲ್ಲಿ ಮತ್ತೊಂದು ಮುನಿರಾಬಾದ್ನಲ್ಲಿ. ಅಂದರೆ ಒಟ್ಟು 8 ಕೃಷಿ ಸಂಬಂಧಿಸಿದಂಥ ಮಹಾವಿದ್ಯಾಲಯಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ. ಮುಖ್ಯವಾಗಿ ನಾವು ಪ್ರವೇಶಕ್ಕೆ ಬಂದಾಗ ಎಷ್ಟು ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಕೃಷಿಗೆ ಸಂಬಂಧಿಸಿದಂಥ ಕೋರ್ಸ್ಗಳಿಗೆ ಪ್ರವೇಶವನ್ನು ನೀಡಲಾಗ್ತಾ ಇದೆ? ಒಟ್ಟು 5,000 ವಿದ್ಯಾರ್ಥಿಗಳಿಗೆ ವಿವಿಧ ಕೃಷಿ ಸಂಬಂಧಪಟ್ಟ ಪದವಿಗಳಿಗೆ ಪ್ರವೇಶ ನೀಡಲಾಗ್ತಾ ಇದೆ. ಅದರಲ್ಲಿ 2,500 ವಿದ್ಯಾರ್ಥಿಗಳು CET ಮುಖಾಂತರ ಕೃಷಿಗೆ ಕೃಷಿಗೆ 2500 ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಲಾಗ್ತಾ ಇದೆ, ಮತ್ತು ವೆಟರ್ನರಿಗೆ 500 ವಿದ್ಯಾರ್ಥಿಗಳಿಗೆ ಸಿಇಟಿ ಮುಖಾಂತರ ಒಂದು ಪ್ರವೇಶ ನೀಡಲಾಗ್ತಾ ಇದೆ, ಫಿಶರೀಸ್ಗೆ 30 ವಿದ್ಯಾರ್ಥಿಗಳಿಗೆ ನೀಡಲಾಗ್ತಾ ಇದೆ, ಡೈರಿ ಟೆಕ್ನಾಲಜಿಗೆ 60 ವಿದ್ಯಾರ್ಥಿಗಳಿಗೆ ನೀಡಲಾಗ್ತಾ ಇದೆ, ಬಿಟೆಕ್ ಅಗ್ರಿ ಇಂಜಿನಿಯರಿಂಗ್ 150 ವಿದ್ಯಾರ್ಥಿಗಳಿಗೆ, ಮತ್ತು ತೋಟಗಾರಿಕೆಗೆ 500 ವಿದ್ಯಾರ್ಥಿಗಳಿಗೆ ಸಿಇಟಿ ಮುಖಾಂತರ ಈ ಒಂದು ಪ್ರವೇಶವನ್ನು ನೀಡಲಾಗ್ತಾ ಇದೆ. ಒಟ್ಟಾರೆ 5000 ವಿದ್ಯಾರ್ಥಿಗಳಿಗೆ ಕೃಷಿ ಸಂಬಂಧಿತ ಪದವಿಗಳಿಗೆ ಪ್ರವೇಶವನ್ನು ನಮ್ಮ ರಾಜ್ಯದಲ್ಲಿ ನೀಡಲಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಇಷ್ಟೆಲ್ಲ ಒಂದು 5000 ವಿದ್ಯಾರ್ಥಿಗಳಿಗೆ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದಂಥ ಪದವಿಗಳಿಗೆ ಪ್ರವೇಶ ನಮ್ಮ ರಾಜ್ಯದಲ್ಲಿ ಸಿಗ್ತಾ ಇದೆ. ಯಾವ ರೀತಿ ಪ್ರವೇಶವನ್ನು ಪ್ರತಿ ವರ್ಷ ನೀಡಲಾಗ್ತಾ ಇದೆ, ಈ ವರ್ಷ ಯಾವ ರೀತಿ ಒಂದು ಪ್ರವೇಶ ನಡೀತಾ ಇದ್ದಾವೆ ಈ ಒಂದು ಕೃಷಿ ಪದವಿಗಳಿಗೆ? ಈ ಒಂದು ಕೃಷಿ ಪದವಿಗೆ ಸಿಇಟಿ ಮುಖಾಂತರ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಪರೀಕ್ಷೆಯನ್ನು ನಡೆಸ್ತದೆ, ಆ ಒಂದು ಟೆಸ್ಟಿನ ರ್ಯಾಂಕಿನ ಆಧಾರದ ಮೇಲೆ ಇವೆಲ್ಲ ಕೃಷಿ ಸಂಬಂಧಿತ ಪದವಿಗಳಿಗೆ ಪ್ರವೇಶವನ್ನು ನೀಡಲಾಗ್ತಾ ಇದೆ. ವಿಶ್ವವಿದ್ಯಾಲಯದ ವತಿಯಿಂದ ಈ ಒಂದು ನೇರವಾದಂಥ ಪ್ರವೇಶವನ್ನು NRI ಹೊರತುಪಡಿಸಿದರೆ ಯಾವುದು ನೇರವಾದಂಥ ಪ್ರವೇಶವನ್ನು ವಿಶ್ವವಿದ್ಯಾಲಯಗಳು ನೀಡುವುದಿಲ್ಲ. ಏನೇ ವಿದ್ಯಾರ್ಥಿಗಳನ್ನು ಪ್ರವೇಶ ಪಡೆಯಬೇಕಾದರೆ ಸಿಇಟಿ ಪರೀಕ್ಷೆಯಲ್ಲಿ ರ್ಯಾಂಕನ್ನು ಆಧಾರದ ಮೇಲೆ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವನ್ನು ಪ್ರವೇಶವನ್ನು ನೀಡುತ್ತದೆ. ಪ್ರತಿ ವರ್ಷನೂ ಕೇಳ್ತಾ ಇರ್ತಾರೆ ನಮ್ಮ ಕೇಳುಗರು, ಕೃಷಿಕರ್ಗ ಮಕ್ಕಳಿಗೆ ವಿಶೇಷವಾದಂಥ ಮೀಸಲಾತಿ ಈ ಒಂದು ಪದವಿ ಕೋರ್ಸ್ ಪ್ರವೇಶಕ್ಕೆ ಇದೆ ಅಂತಕ್ಕಂಥ ವಿಚಾರ. ಈ ಸಲ ಕೃಷಿಕರ ಮಕ್ಕಳಿಗೆ ಮೀಸಲಾತಿ ಯಾವ ರೀತಿ ಮಾರ್ಪಾಡಾಗಿದೆ ಅಂತೀರಾ, ಅದೇ ರೀತಿ ಮುಂದುವರೆದಿದೆ ಅಂತೀರಾ, ಎಷ್ಟು ಪ್ರತಿಶತ ಕೃಷಿಕರ ಮಕ್ಕಳಿಗೆ ಇಲ್ಲಿ ಅಡ್ಮಿಷನ್ ಸಿಗುತ್ತೆ? ಈ ವರ್ಷ ಕೃಷಿ ಮಕ್ಕಳಿಗೆ ಒಂದು ಶೇಕಡ ಹೆಚ್ಚಿಗೆ ಮಾಡಲಾಗಿದೆ. ನಮ್ಮ ಕೃಷಿ ಮಂತ್ರಿಗಳು ಮೊದಲು 40% ವಿದ್ಯಾರ್ಥಿಗಳಿಗೆ ಒಂದು ಕೃಷಿ ಕೋಟಾದಡಿ ಪ್ರವೇಶವನ್ನು ನೀಡಲಾಗ್ತಾ ಇತ್ತು, ಈ ವರ್ಷದಿಂದ ಶೇಕಡ 50%ನ್ನು ನಾವು ರೈತರ ಮಕ್ಕಳಿಗೆ ಒಂದು ಕೃಷಿ ಕೋಟಾದಡಿ ಪ್ರವೇಶವನ್ನು ನೀಡಲು ನಮ್ಮ ರಾಜ್ಯ ಸರ್ಕಾರವನ್ನು ನಿರ್ಣಯ ತೆಗೆದುಕೊಂಡಿದೆ. ಅದೇ ರೀತಿಯಾಗಿ ಈ ವರ್ಷವನ್ನು ಪ್ರವೇಶ ನೀಡಲಾಗ್ತದೆ. ಇಲ್ಲಿ ಮೀಸಲಾತಿ ಅಂದಂಗ, ಕೃಷಿಕರ ಮಕ್ಕಳಿಗೆ ಮೀಸಲಾತಿಯನ್ನು ಕೊಡುವಾಗ ಯಾವ ರೀತಿ ಪರಿಗಣನೆ ಮಾಡಲಾಗುತ್ತೆ, ಹೇಗೆ ಇಲ್ಲಿ ಮಾನದಂಡಗಳು ಇರ್ತಾವಂತೀರಿ? ಇಲ್ಲಿ ನಾವು ಕೃಷಿ ಕೋಟಾದಡಿ ನಾವು ಪ್ರವೇಶವನ್ನು ನೀಡಬೇಕಾದರೆ ಇಲ್ಲಿ ಕೆಲವೊಂದು ಸರ್ಟಿಫಿಕೇಟ್ ಅನ್ನು ನಮ್ಮ ವಿದ್ಯಾರ್ಥಿಗಳನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಸಿಇಟಿಯನ್ನು ಅಪ್ಲಿಕೇಶನ್ ತುಂಬುವಾಗಲೇ ಅಲ್ಲಿ ಕೃಷಿ ಒಂದು ಕೋಟಾದಡಿ ಅಂತ ಹೇಳಿ ಅವರೊಂದು ಟಿಕ್ ಮಾಡಬೇಕಾಗ್ತದೆ. ಆ ಟಿಕ್ ಮಾಡಿದಂಥ ಮಕ್ಕಳು ಮಾತ್ರ ಇದಕ್ಕೆ ಪ್ರವೇಶವನ್ನು ಪಡೆಯಲು ಅರ್ಹರಾಗಿರ್ತಾರೆ. ಅದು ಅಲ್ಲದೇ ಮತ್ತೆ ಕೆಲವೊಂದು ಪ್ರಮಾಣ ಪತ್ರಗಳನ್ನು ಅವರು ಅಪ್ಲೋಡ್ ಮಾಡಬೇಕಾಗ್ತದೆ. ಈ ಪ್ರಮಾಣ ಪತ್ರವನ್ನು 22 ಸೆಪ್ಟೆಂಬರಿಂದ ನಮ್ಮ ವಿದ್ಯಾರ್ಥಿಗಳು ಒಂದು ವೆಬ್ಸೈಟ್ ಮುಖಾಂತರ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಲು ಅವಕಾಶವನ್ನು ಮಾಡಿಕೊಡಲಾಗಿದೆ. 22 28 ವಿದ್ಯಾರ್ಥಿಗಳು ಈ ಒಂದು ಕೃಷಿ ಕೋಟಾಕ್ಕೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರಗಳನ್ನು ಅವರು ಅಪ್ಲೋಡ್ ಮಾಡಬೇಕಾಗ್ತದೆ. ಅದನ್ನು ಪರಿಶೀಲನೆಯನ್ನು ಮಾಡ್ತದೆ. ಇಲ್ಲಿ ಏನು ಮಾಡಿದೆ, ಜಿಲ್ಲಾವಾರು ವಿಂಗಡಣೆಯನ್ನು ಮಾಡಲಾಗಿದೆ. ಉದಾಹರಣೆಗೆ ಹೇಳೋದಾದರೆ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿಗೆ ಬರ್ತದೆ, ಬೀದರ್ ಮತ್ತು ಕಲಬುರಗಿಯನ್ನು ಬೀದರ್ ಪಶುವೈದ್ಯಕೀಯ ವಿಶ್ವವಿದ್ಯಾಲಯಕ್ಕೆ ಬರ್ತದೆ, ಬಳ್ಳಾರಿ ಮತ್ತು ಕೊಪ್ಪಳನ್ನು ನಮ್ಮ ಮುನಿರಾಬಾದಲ್ಲಿರತಕ್ಕಂಥ ತೋಟಗಾರಿಕೆ ಮಹಾವಿದ್ಯಾಲಯಕ್ಕೆ ಬರ್ತದೆ. ಹೀಗೆ ಎರಡೆರಡು ಜಿಲ್ಲೆಯ ವಿದ್ಯಾರ್ಥಿಗಳು ಆಯಾ ಕೃಷಿ ವೆಬ್ಸೈಟ್ನಲ್ಲಿ ಅಪ್ಲೋಡನ್ನು ಮಾಡಬೇಕು. ಅದನ್ನು ವಿಶ್ವವಿದ್ಯಾಲಯದವರು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ಎಲ್ಲ ಎಲಿಜಿಬಲ್ ಇದ್ದದನ್ನು KEA ಕಳಿಸ್ತಾರೆ. ಇಲ್ಲಿ ಒಂದು ವೇಳೆ ತಹಸೀಲ್ದಾರಿಂದ ವ್ಯವಸಾಯಗಾರರ ಪ್ರಮಾಣ ಪತ್ರ ತಂದೆ ಹೆಸರಿನಲ್ಲಿ ಅಥವಾ ತಾಯಿ ಅಥವಾ ಅಭ್ಯರ್ಥಿ ಹೆಸರಿನಲ್ಲಿ ಇದ್ದಿದ್ದನ್ನು ಅಪ್ಲೋಡ್ ಮಾಡಬಹುದು. ಅವಿಭಾಜ್ಯ ಕುಟುಂಬ ಇದ್ದಲ್ಲಿ ಅಜ್ಜಿ ಅಥವಾ ಅಜ್ಜನ ಹೆಸರಿನಲ್ಲಿ ಇದ್ದು ತಹಸೀಲ್ದಾರಿಂದ ಪಡೆದ ದೃಢೀಕರಣ ಪತ್ರ ಅಪ್ಲೋಡ್ ಮಾಡಬಹುದು, ಅಥವಾ ಅದು ಆಗದೇ ಇದ್ದ ಪಕ್ಷದಲ್ಲಿ ವಿಲೇಜ್ ಅಕೌಂಟೆಂಟ್ನಿಂದ ಪಡೆದ ವಂಶವೃಕ್ಷ ದೃಢೀಕರಣ ಪತ್ರವನ್ನು ಕೂಡ ಅಪ್ಲೋಡ್ ಮಾಡಬಹುದಾಗಿದೆ. ನೌಕರಿಯಲ್ಲಿದ್ದು ಸಂಬಳ ಪಡೆಯುತ್ತಿದ್ದವರು ಕೂಡ ಅವರಿಗೆ ಏನಾದರೂ ಕೃಷಿಯಲ್ಲಿ ಮೂಲಭೂತವಾದಂಥ ಆದಾಯ ಇತ್ತು ಅಂದರೆ ಸಂಬಳದಕ್ಕಿಂತಲೂ ಜಾಸ್ತಿ ಕೃಷಿಯಲ್ಲಿ ಅವರ ಆದಾಯ ಪಡೀತಾ ಇದ್ದಾರೆ ಅಂಥವರು ಸ್ಯಾಲ್ರಿ ಸರ್ಟಿಫಿಕೇಟ್ ಮತ್ತು ಕೃಷಿಯಿಂದ ಬಂದಂಥ ಆದಾಯ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಬೇಕು. ಮತ್ತು ಬೇರೆ ಏನಾದರೂ ಅವರು ಉದ್ಯೋಗದಿಂದನೂ ಕೂಡ ಆದಾಯ ಬರ್ತಾ ಇದ್ದರೆ ಅದು ಕೂಡ ಅವರು ಅಪ್ಲೋಡ್ ಮಾಡಬಹುದು. ಇಲ್ಲಿ ಏನು ಮಾಡಬೇಕಾಗ್ತದೆ ಅಂದರೆ ಒಂದು ಅಫಿಡೆವಿಟ್ ಮಾಡಿಸ್ಬೇಕಾಗ್ತದೆ. 50 ರೂಪಾಯಿ ಒಂದು ಅಫಿಡೆವಿಟನ್ನು ನೋಟ್ರಿಯಿಂದ ದೃಢೀಕರಿಸಿ ಇದನ್ನು ಅವರು ಅಪ್ಲೋಡ್ ಮಾಡಬೇಕಾಗ್ತದೆ. ಮಾಡಿದಾಗ ಅವರು ಕೂಡ ಇಲ್ಲಿ ಕೃಷಿ ಕೋಟಾದಡಿ ಅರ್ಹರಾಗಿರ್ತಾರೆ. ಅಂದರೆ ಕಡ್ಡಾಯವಾಗಿ ಎಲ್ಲ ಅಭ್ಯರ್ಥಿಗಳು ಪ್ರವೇಶವನ್ನು ಪಡಿಬೇಕಾಗಿತ್ತು ಅಂತಂದರೆ ಸಿಇಟಿ ಪರೀಕ್ಷೆಯನ್ನು ಕಡ್ಡಾಯವಾಗಿ ತಗೊಂಡಿರಬೇಕು, ಅಟೆಂಡ್ ಮಾಡಿರಬೇಕು. ಇಲ್ಲದೇ ಹೋದಲ್ಲಿ ಇಲ್ಲಿ ಪ್ರವೇಶಾತಿ ಇಲ್ಲ ಅಂತೀರಾ ಹೇಗೆ? ಇಲ್ಲ, ಖಂಡಿತವಾಗಿ ಅವರು ಸಿಇಟಿ ಪರೀಕ್ಷೆಯನ್ನು ತೆಗೆದುಕೊಂಡೇ ಇರಬೇಕು. ತೆಗೆದುಕೊಂಡಾಗ ಮಾತ್ರ ಕೃಷಿ ಕೋಟಾದಡಿ ಅವರಿಗೆ ಪ್ರವೇಶವನ್ನು ಸಿಗಲು ಸಾಧ್ಯ ಇದೆ. ಯಾಕಂದರೆ ವಿಶ್ವವಿದ್ಯಾಲಯ ನೇರವಾಗಿ ಯಾವುದೇ ಒಂದು ಪ್ರವೇಶವನ್ನು ಕೃಷಿ ಕೋಟಾದ ಮಕ್ಕಳಿಗೂ ಇಲ್ಲ, ಸಾಮಾನ್ಯ ಮಕ್ಕಳಿಗೂ ಇದನ್ನು ಇಲ್ಲ. ಸಿಇಟಿಯಿಂದನೇ ಆಗೋದ್ರಿಂದ ಸಿಇಟಿ ಪರೀಕ್ಷಾ ಕಡ್ಡಾಯವಾಗಿ ಅವರು ಬರೀಲೇಬೇಕು. ಪ್ರತಿ ವರ್ಷನೂ ವಿಶ್ವವಿದ್ಯಾಲಯದಲ್ಲಿ ಏನು ಮಾಡ್ತಾ ಇದ್ರು ಅಂತಂದರೆ ಪ್ರವೇಶವನ್ನು ಕೊಡಬೇಕಾಗಿತ್ತಂದರೆ ಸಿಇಟಿದು ಮಾರ್ಕ್ಸ್ಗಳನ್ನು ಪರಿಗಣನೆ ಮಾಡ್ತಿದ್ರು. ಜೊತೆಗೆ ಅವರು ಏನು ಪಿ ಯು ಸಿ ಸೆಕೆಂಡ್ ಇಯರಲ್ಲಿ ತೆಗೆದುಕೊಂಡಂಥ ಮಾರ್ಕ್ಸ್ಗಳನ್ನು ಪರಿಗಣನೆ ಮಾಡಿ ರ್ಯಾಂಕನ್ನು ಕೊಡ್ತಾ ಇದ್ರು. ಈ ಸಲ ಕೇವಲ ಸಿಇಟಿ ಆಧಾರದ ಮೇಲೆ ರ್ಯಾಂಕನ್ನು ಕೊಟ್ಟಿದ್ದಾರೆ. ತಮ್ಮ ವಿಶ್ವವಿದ್ಯಾಲಯ ಹೇಗೆ ಇಲ್ಲಿ ಕೃಷಿ ಕೋಟಾದಡಿ ವಿದ್ಯಾರ್ಥಿಗಳಿಗೆ ರ್ಯಾಂಕನ್ನು ಕೊಡುವಾಗ ಹೇಗೆ ಮಾಡುತ್ತೆ? ಈಗ ಕೃಷಿ ಕೋಟಾದಡಿನೂ ಕೂಡ ನಾವೇನು ರ್ಯಾಂಕ್ ಕೊಡೋದಿಲ್ಲ, ವಿಶ್ವವಿದ್ಯಾಲಯದಿಂದ ರ್ಯಾಂಕ್ ಕೊಡೋದಿಲ್ಲ, ಅವರೇ ರ್ಯಾಂಕನ್ನು ಕೊಡ್ತಾರೆ ಸಿಇಟಿದವರೇ. ಈಗ ನಾವು ಈಗೇನು ನಾವು ಅಪ್ಲೋಡ್ ಮಾಡಿದ್ದನ್ನು ವೆರಿಫೈ ಮಾಡಿ ಎಲಿಜಿಬಲ್ ಆದ ವಿದ್ಯಾರ್ಥಿಗಳ ಹೆಸರನ್ನು ನಾವು ಕೆಇಗೆ ಕಳಿಸಿದಾಗ ಆ ಅಭ್ಯರ್ಥಿಗಳು ಎಲಿಜಿಬಲ್ ಆದ ಅಭ್ಯರ್ಥಿಗಳನ್ನು ತೆಗೆದುಕೊಂಡು ಅವರು ಆ ಸಿಇಟಿನಲ್ಲಿ ಏನು ರ್ಯಾಂಕ್ ಬಂದಿರ್ತದೆ ಅದನ್ನೇ ರ್ಯಾಂಕಿನ ಮೇಲೆ ಅವರು ಕೋಟಾದಡಿ 50% ರ್ಯಾಂಕಿಂಗ್ ಕೊಟ್ಟು ಪ್ರವೇಶನ ಕೊಡ್ಕೊಂತ ಹೋಗ್ತಾರೆ. ತಾವು ಹೇಳಿದ್ರೆ ಇನ್ನು ಮುಖ್ಯವಾಗಿ ಸಿಇಟಿಯನ್ನು ತೆಗೆದುಕೊಂಡವರಿಗೆ ಮಾತ್ರ ಇಲ್ಲಿ ಪ್ರವೇಶಾತಿ ಇರುತ್ತೆ ಅಂತಕ್ಕಂಥ ವಿಚಾರ. ಪ್ರತಿ ವರ್ಷನೂ ಇಲ್ಲೆಲ್ಲ ಭಾಳ ಸಾಕಷ್ಟು ವಿದ್ಯಾರ್ಥಿಗಳು NRI ಕೋಟಾದಡಿ ಪ್ರವೇಶವನ್ನು ಪಡಿತಾ ಇದ್ರು. ಸುಮಾರು ವರ್ಷಗಳಿಂದ NRI ಕೋಟಾ ಸೀಟ್ಗಳು ಇರ್ತವೆ. ಈ ಸಲ NRI ಕೋಟಾ ಸೀಟ್ಗಳು ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಎಷ್ಟೆಷ್ಟು ಬರ್ತವೆ, ಜೊತೆಗೆ ಇಲ್ಲಿ NRI ಕೋಟಾದ ಬಗ್ಗೆ ಸ್ವಲ್ಪ ವಿವರವಾದಂಥ ಮಾಹಿತಿಯನ್ನು ಕೊಡಿ. ಹೇಗೆ ಇಲ್ಲಿ ಪ್ರವೇಶವನ್ನು ಪಡಿಲಿಕ್ಕೆ ಅವಕಾಶ ಇದೆ? ಹೇಗೆ ಸಿಇಟಿಯನ್ನು ಕೆಲವೊಂದು ವಿದ್ಯಾರ್ಥಿಗಳು ತೆಗೆದುಕೊಂಡಿರಲ್ಲ, ಅಂಥವರು ಪ್ರವೇಶ ಪಡಿಬಹುದಾ ಹೇಗೆ? ಇಲ್ಲಿ ನಾವು NRI ನಾನ್ ರೆಸಿಡೆನ್ಸ್ ಆಫ್ ಇಂಡಿಯಾ ಆದಿವಾಸಿ ಭಾರತೀಯರಿಗೂ ಕೂಡ ನಾವು ನೇರವಾಗಿ ವಿಶ್ವವಿದ್ಯಾಲಯದ ವತಿಯಿಂದ ಪ್ರವೇಶವನ್ನು ನೀಡ್ತೀವಿ. ಪ್ರತಿ ವರ್ಷ ನೀಡಲಾಗ್ತಾ ಇದೆ. ಇವರೇನೋ ಇಲ್ಲಿವರೆಗೂ ಸಿಇಟಿ ಪರೀಕ್ಷೆಯನ್ನು ಬರೀಬೇಕಾಗಿಲ್ಲ, ಅವರಿಗೆ ನೇರವಾಗಿ PUC ತೆಗೆದುಕೊಂಡಂಥ ಮಾರ್ಕ್ PCBಯನ್ನು ಹಿಡಿದು BSc ಕೃಷಿಗೆ, PCM ಹಿಡಿದು ನಮ್ಮ BTech ಅಗ್ರಿ ಇಂಜಿನಿಯರಿಗೆ ಪ್ರವೇಶವನ್ನು ನೀಡ್ತಾ ಇದ್ವಿ. ಇಲ್ಲಿ 15% ನಾವು ಏನು ಇಂಟೇಕ್ ಇದೆ ನಮ್ಮದು ಪ್ರವೇಶದ ಒಂದು ಇದು ಇದೆ, ಅದರದ 15% ನಾವು NRIಗೆ ಇಟ್ಟು ಈಗ 100 ಇದ್ದರೆ 15 ಸೀಟನ್ನು ನಾವು NRI ಕೋಟಾದಡಿ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ನೀಡ್ತೇವೆ. ಇದು ಅಲ್ಲದೆ ICR ಥ್ರೂನೂ ನಮ್ಮ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆಯಬಹುದು. ಇದು ICR ಪರೀಕ್ಷೆ ಕೂಡ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ICR ಪರೀಕ್ಷೆಯನ್ನು ಮಾಡ್ತದೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಈಗಾಗಲೇ ಅದು ಪರೀಕ್ಷೆ ಮಾಡಿದೆ. ಅಂತ ಅಲ್ಲಿನೂ ಕೂಡ 15% ICR ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಅವರವರ ಇಚ್ಛಾನುಸಾರ ವಿದ್ಯಾರ್ಥಿಗಳ ಇಚ್ಛೆಯನ್ನು ತೆಗೆದುಕೊಂಡು ಅವರವರ ರ್ಯಾಂಕಿಂಗ್ ಮೇಲೇ ಬೇರೆ ಬೇರೆ ವಿಶ್ವವಿದ್ಯಾಲಯಕ್ಕೆ ಅಲಾಟ್ ಮಾಡ್ತಾರೆ. ಈಗ ಅಂದರೆ ಕರ್ನಾಟಕದವರಿಗೆ ಕರ್ನಾಟಕದಲ್ಲೇ ಮಾಡೋದಿಲ್ಲ, ಕರ್ನಾಟಕದಿಂದ ಹೊರಗಡೆ ಇದ್ದಂಥ ವಿಶ್ವವಿದ್ಯಾಲಯಕ್ಕೆ ಮತ್ತು ಕರ್ನಾಟಕಕ್ಕೆ ಹೊರಗಡೆ ಇದ್ದವರನ್ನ ಕರ್ನಾಟಕಕ್ಕೆ ICR ಮಾಡ್ತಾರೆ. ಅದು ಕೂಡ 15% ನಮ್ಮ ವಿಶ್ವವಿದ್ಯಾಲಯಕ್ಕೂ ಕೂಡ ಪ್ರವೇಶವನ್ನು ನೀಡ್ತಾರೆ. ಇಲ್ಲಿ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಕೋಟಾದಡಿ NRI ಕೋಟಾದಡಿ ಫೀಸ್ ಹೇಗಿರುತ್ತೆ? ಪ್ರತಿ ವರ್ಷಕ್ಕೆ ಎಷ್ಟು ಒಂದು ಶುಲ್ಕ ಇರುತ್ತಂತೀರಿ? ಪ್ರತಿ ವರ್ಷ ಎಷ್ಟು ಕಟ್ಟಬೇಕಾಗತ್ತೆ ಅಭ್ಯರ್ಥಿಗಳು ಇಲ್ಲಿ ಒಂದ್ ವೇಳೆ ಅಡ್ಮಿಷನ್ ತಗೊಂಡ್ಕೊಂಡ್ರೆ? ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶವನ್ನು ತೆಗೆದುಕೊಂಡ ವಿದ್ಯಾರ್ಥಿಗಳಿಗೆ ನಾವು $5,000 ಅಂತ ಹೇಳಿ ಇದನ್ನು ಮಾಡಿದ್ದೀವಿ. ಅಂದರೆ ಡಾಲರ್ಸ್ ರುಪಾಯಿ ಚೇಂಜ್ ಆಗ್ತಾ ಇರ್ತದೆ, ಅದರ ಮೇಲೆ ಅದು ಆಗ್ಬೋದು. ಈಗ ಒಂದು ಡಾಲರ್ $70 ಇದ್ದರೆ ಒಂದು 3.5 ಲಕ್ಷ ಪ್ರತಿ ವರ್ಷಕ್ಕೆ ಇದನ್ನು ಕಟ್ಟಬೇಕಾಗ್ತದೆ ನಮ್ಮ ವಿದ್ಯಾರ್ಥಿಗಳು. ಈ ಅವರು ಪ್ರವೇಶ ಆಗುವಾಗ ಅದು 75 ಅಂದರೆ ಅದನ್ನೇ ಪೂರ್ತಿ 4 ವರ್ಷವರೆಗೂ ನಾವು ಹಿಡಿದು ಅವರಿಂದ ಒಂದು ಪ್ರತಿ ವರ್ಷ $5,000 ನಾವು ಫೀಸನ್ನು NRI ಫೀಸನ್ನು ತೆಗೆದುಕೊಳ್ತೇವೆ. ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಬೇರೆ ಬೇರೆ ಇದೆ, ಬಟ್ ನಮ್ಮ ವಿಶ್ವವಿದ್ಯಾಲಯದಲ್ಲಿ $5,000 ನಾವು ತೆಗೆದುಕೊಳ್ತೇವೆ. ಒಮ್ಮೆ ಈ ಕೃಷಿ ಪದವಿಯನ್ನು ಸೇರಿದ ಮೇಲೆ ಎಷ್ಟು ವರ್ಷವರೆಗೆ ಪದವಿ ಒಂದು ಕಾರ್ಯಕ್ರಮ ಇರುತ್ತೆ ಅಂತಿರ್ತಾವೆ? ಕೃಷಿ ಪದವಿ ವಿಶೇಷವಾಗಿ ಕೃಷಿ ಪದವಿ ಎಷ್ಟು ವರ್ಷವರೆಗೆ ಇರುತ್ತೆ? ವಿಶೇಷವಾಗಿ ಪ್ರಾಯೋಗಿಕವಾಗಿ ಏನಾದರೂ ಇಲ್ಲಿ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮಗಳು ಇರ್ತಾವಂತೀರ? ಹೇಗೆ ನಿಮ್ಮ ವಿಶ್ವವಿದ್ಯಾಲಯ ಇರ್ಬೋದು ಮಹಾವಿದ್ಯಾಲಯಗಳಲ್ಲೆಲ್ಲ? ಖಂಡಿತ ಇರ್ತದೆ. ಇದು 4 ವರ್ಷದ ಪದವಿ ಇರ್ತದೆ. BSc ಕೃಷಿ ಆಗಿರ್ಬೋದು, BTech ಅಗ್ರಿ ಇಂಜಿನಿಯರಿಂಗ್ ಆಗಿರ್ಬೋದು, ಎರಡೂ ಕೂಡ 4 ವರ್ಷದ ಪದವಿ ಆಗಿರ್ತದೆ. ಇಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಪಠ್ಯನ ಮಾಡೋದರ ಜೊತೆ ಜೊತೆಗೆ ಅವರಿಗೆ ಹೆಚ್ಚಾಗಿ ನಾವು ಪ್ರಾಯೋಗಿಕವಾಗಿ ಮಹತ್ವವನ್ನು ಕೊಡ್ತೇವೆ. ಪ್ರತಿಯೊಂದು ಕೋರ್ಸ್ನಲ್ಲೂ ಅವರು ಪ್ರಾಯೋಗಿಕವಾಗಿ 2 ತಾಸು ಪ್ರಾಯೋಗಿಕ ಇದ್ದೇ ಇರ್ತದೆ ಒಂದು ಕೋರ್ಸ್ಗೆ. ಇದು ಅಲ್ಲದೇನೆ ನಾವು ಕಾರ್ಯಾನುಭವ ಶಿಬಿರ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಮಾಡ್ತೇವೆ. ಅಲ್ಲಿ 3 ತಿಂಗಳು ವಿದ್ಯಾರ್ಥಿಗಳು ಹಳ್ಳಿಯಲ್ಲೇ ಇದ್ದು ಹಳ್ಳಿಯ ರೈತರ ಜೊತೆಯನ್ನು ಬೆರೆತು ರೈತರು ಯಾವ ಬೆಳೆಯನ್ನು ಬೆಳೀತಾ ಇರ್ತಾರೆ, ಯಾವ ರೀತಿ ಬೆಳೀತಾರೆ ಅನ್ನುವಂಥದ್ದನ್ನು ಅವರು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ 3 ತಿಂಗಳು ನಾವು ವಿದ್ಯಾರ್ಥಿಗಳನ್ನು ಹಳ್ಳಿಯಲ್ಲೇ ಬಿಡ್ತೇವೆ. ಆಮೇಲೆ ಬೇರೆ ಬೇರೆ ಇಂಡಸ್ಟ್ರಿಗಳಿಗೂ ಕೂಡ ನಾವು ಏನಂದರೆ ಪ್ಲೇಸ್ಮೆಂಟ್ ಹಾಕಿರ್ತೀವಿ, KVKಗಳ ವಿಸಿಟ್ ಇರ್ತದೆ. ಹೀಗೆ ಒಟ್ಟಾರೆ ಒಂದು ಸೆಮಿಸ್ಟರ್ ನಾವು ಜಾಸ್ತಿ ಒಂದು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ಒಂದು ಅನುಭವನ ಪಡೀಲಿಕ್ಕೆ ಕೂಡ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದು ಅಲ್ಲದೆ ಇನ್ನೊಂದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಥವಾ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅಂತ ಹೇಳಿದೆ, ಅದು ಒಂದು ಸೆಮಿಸ್ಟರ್ ಮೀಸಲಾಗಿಟ್ಟಿದ್ದೇವೆ. ಇಲ್ಲಿ ಏನಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದಿಷ್ಟು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಯೂನಿಟ್ಸ್ಗಳನ್ನು ಮಾಡಿ ತೋಟಗಾರಿಕೆ ಒಂದಿರ್ಬೋದು, ಬೀಜೋತ್ಪಾದನೆ ಒಂದಿರ್ಬೋದು, ಮತ್ತು ಬಯೋ ಇನ್ಪುಟ್ಸ್ ತಯಾರು ಮಾಡೋದಿರ್ಬೋದು. ಈ ರೀತಿ ಆ ವಿದ್ಯಾರ್ಥಿ ತನ್ನ ಇಚ್ಛಕ್ಕನುಸಾರವಾಗಿ ಆಯ್ಕೆಯನ್ನು ಮಾಡಿಕೊಂಡು ಇವತ್ತು ತೋಟಗಾರಿಕೆಗೆ ಅವನು ಬಂದಿದ್ದೇ ಆದರೆ ತೋಟಗಾರಿಕೆ ಇವತ್ತು ಬೆಳೆ ಬೆಳೆಸೋದು, ಇವತ್ತು ತರಕಾರಿ ಬೆಳೆಸೋದಾಗಿರ್ಬೋದು, ಹೂ ಬೆಳೆಸೋದಾಗಿರ್ಬೋದು, ಅವನೇ ಹೊಲ ತಯಾರು ಮಾಡೋದು ಹಿಡ್ಕೊಂಡು ಅದನ್ನು ಮಾರ್ಕೆಟ್ ಮಾಡುವವರಿಗೂ ಕೂಡ ಅವನಿಗೆ ಆ ವ್ಯವಸ್ಥೆಯನ್ನು ಮಾಡಿ ಕೊಡಲಾಗ್ತದೆ. ಹೀಗೆ ಹೆಚ್ಚಿಗೆ ನಾವು 3 ವರ್ಷ ನಾವು ಜಾಸ್ತಿ ಕೋರ್ಸ್ಗಳನ್ನು ಇರ್ತದೆ, ಇನ್ನು 1 ವರ್ಷ ಪ್ರಾಯೋಗಿಕವಾಗಿಯೇ ಇರ್ತದೆ. 6 ತಿಂಗಳು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅಥವಾ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಹೇಳ್ತೀವಿ, ಇನ್ನೊಂದು 6 ತಿಂಗಳು ಒಂದು ಕಾರ್ಯಾನುಭವ ಶಿಬಿರ, ರೈತರ ಹೊಲದಲ್ಲಿ ಹೋಗಿ ರೈತರ ಒಟ್ಟಿಗೆ ಇದ್ದು ಒಂದು ಅನುಭವವನ್ನು ಪಡೆಯುವಂಥದ್ದು. ಇಲ್ಲಿ ಮುಖ್ಯವಾಗಿ CET ಮುಖಾಂತರ ಪ್ರವೇಶವನ್ನು ಪಡೆದಂಥ ಕೃಷಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಫೀಸ್ ಇರುತ್ತಂತೀರಿ? ಎಷ್ಟು ಫೀಸ್ ಕಟ್ಟಬೇಕಾಗತ್ತೆ ವರ್ಷ? ಜೊತೆಗೆ ಭಾಳಷ್ಟು ಇದು ಖರ್ಚುದಾಯಕವಾದಂಥ ಶಿಕ್ಷಣ ಅಂತ ಹೇಳ್ತಾರೆ. ಈಗ ನೋಡ್ತೀವಿ ನಾವು ಮೆಡಿಕಲ್ ಇರ್ಬೋದು, ಎಂಜಿನಿಯರಿಂಗ್ ಇರ್ಬೋದು, ಆ ಒಂದು ಕೋರ್ಸ್ಗಳಿಗೆ ಹೋಲಿಸಿದರೆ ಇಲ್ಲಿ ಫೀಸ್ ಅದು ಹೇಗಿದೆ ಅಂತಿರ್ತಾವೆ? ಈಗ ಮೆಡಿಕಲ್ಲು ಮತ್ತು ಇಂಜಿನಿಯರಿಂಗ್ ಹೋಲಿಸಿದರೆ ನಮ್ಮಲ್ಲಿ ಫೀಸು ಬಹಳ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಈ ಪ್ರತಿಯೊಂದು ಸೆಮಿಸ್ಟರ್ಗೆ ಫಸ್ಟ್ ಸೆಮಿಸ್ಟರ್ ನಾವು 25,000 ತೆಗೆದುಕೊಂಡಿದ್ರೆ ಇನ್ನು ಪ್ರತಿ ಸೆಮಿಸ್ಟರ್ ಕಡಿಮೆ ಹಾಕೊತಾನೆ ಹೋಗ್ತದೆ. 2ನೇ ಸೆಮಿಸ್ಟರ್ 20,000 ಆಗ್ತದೆ, ಆಮೇಲೆ 18,000 ಆಗ್ತದೆ. ಈ ರೀತಿ ಭಾಳ ಕಡಿಮೆಯಲ್ಲೇ ಆಗ್ತದೆ. ಅವರು ಒಂದು ವೇಳೆ ಹಾಸ್ಟೆಲ್ನಲ್ಲಿದ್ದರೆ ಹಾಸ್ಟೆಲ್ ಫೀಸನ್ನು ಕಟ್ಟಬೇಕಾಗ್ತದೆ. ಇದು ಕೂಡ 1 ತಿಂಗಳಿಗೆ 3,000 ಹಾಸ್ಟೆಲ್ ಖರ್ಚನ್ನು ಬರ್ತದೆ. ಹೀಗಾಗಿ ನೋಡೋದಾದರೆ ಇದು ಬಹಳ ಒಂದು ಕಡಿಮೆ ಖರ್ಚಿನಲ್ಲೇ ನಮ್ಮ ವಿದ್ಯಾರ್ಥಿಗಳು ತಮ್ಮ ಪದವಿಯನ್ನು ಪಡೆಯಬಹುದಾಗಿದೆ. ಕೃಷಿ ಪದವಿಯನ್ನು ಮುಗಿಸಿದ ಮೇಲೆ ಪದವೀಧರರಿಗೆ ಏನೆಲ್ಲ ಅವಕಾಶಗಳಿದ್ದಾವೆ? ಯಾಕಂದರೆ ಸ್ವಂತ ಉದ್ಯೋಗ ಇರ್ಬೋದು, ಯಾವುದೇ ಒಂದು ಖಾಸಗಿ ಕಂಪ್ನಿಗಳಲ್ಲಿರ್ಬೋದು ಅಥವಾ ಸರ್ಕಾರಿ ಕ್ಷೇತ್ರಗಳಲ್ಲಿರ್ಬೋದು, ಯಾವ ರೀತಿ ಕೃಷಿ ಪದವೀಧರಿಗೆ ಅವಕಾಶಗಳು ಸಿಗ್ತಾವಂತಿರ್ತಾವೆ? ಈಗ ಬಹಳಷ್ಟು ಅವಕಾಶಗಳನ್ನು ನಮ್ಮ ಕೃಷಿ ಪದವೀಧರಿಗಿದೆ. ಈಗ ನಮ್ಮ ಕೃಷಿ ಒಂದು ಡಿಪಾರ್ಟ್ಮೆಂಟ್ ಇದೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ರಾಜ್ಯದಲ್ಲಿ ಇದೆ. ಅಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಆಫೀಸರ್ ಆಗಿ ಅಥವಾ ಅಗ್ರಿಕಲ್ಚರ್ ಆಫೀಸರ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಆಗಿ ಈ ರೀತಿಯೆಲ್ಲ ಹೋಗಲಿಕ್ಕೂ ಕೂಡ ಅವಕಾಶಗಳಿವೆ. ಇದು ಅಲ್ಲದೇ ಇನ್ನು ಅವರು ಶಿಕ್ಷಕರಾಗಿಯೂ ಕೂಡ ವಿಶ್ವವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅವರು ಪ್ರವೇಶವನ್ನು ಪಡೆಯಬಹುದು. ಇಲ್ಲಿಯೂ ಕೂಡ ಒಂದು ಒಳ್ಳೆಯ ಸಂಬಳನ ಅವರಿಗೆ ಸಿಗ್ತದೆ. UGC ಪೇ ಸ್ಕೇಲಲ್ಲಿ ಅವರು ವಿಶ್ವವಿದ್ಯಾಲಯನ ಸೇರ್ಬೋದು. ಇನ್ನು ICAR ಅಗ್ರಿಕಲ್ಚರ್ ಸೈಂಟಿಸ್ಟ್ ಕೂಡ ಅವರು ಆಗ್ಬೋದು. ASRB ಪರೀಕ್ಷೆಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾರೆ. ಆ ಪರೀಕ್ಷೆನ ತೆಗೆದುಕೊಂಡು ತೇರ್ಗಡೆ ಆದಂಥ ನಮ್ಮ ಕೃಷಿ ಪದವೀಧರರಿಗೆ ಅವರಿಗೆ ಒಂದು ಸೈಂಟಿಸ್ಟ್ ಪೋಸ್ಟನ್ನು ಕೂಡ ಕೊಡಲಾಗ್ತದೆ. ಅಲ್ಲಿಯೂ ಕೂಡ ಅದು ICAR ಒಂದು UGC ಏನು ಸ್ಕೇಲ್ ಇದೆ ಆ ಸ್ಕೇಲ್ನಲ್ಲಿ ಅವರಿಗೆ ಅದನ್ನು ಅವರಿಗೆ ಸಿಗ್ತದೆ. ಇದು ಅಲ್ಲದೇ ಇನ್ನು ಯಾವುದೇ ಸಾಮಾನ್ಯವಾಗಿ ಬ್ಯಾಂಕ್ಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆಯಬಹುದು. ಪ್ರೈವೇಟ್ ಕಂಪನಿಗಳಲ್ಲೂ ಬೇಕಾದಷ್ಟು ಕೃಷಿ ಸಂಬಂಧಿತ ಕಂಪನಿಗಳಿದ್ದಾವೆ ಮತ್ತು ಕೃಷಿ ಬಗ್ಗೆ ಸಂಶೋಧನೆ ಮಾಡುವಂಥ ಪ್ರೈವೇಟ್ ಕಂಪನಿಗಳಿದ್ದಾವೆ, ಬೀಜದ ಕಂಪನಿಗಳಿದ್ದಾವೆ. ಇಲ್ಲಿ ಎಲ್ಲದರಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಜಾಬನ್ನು ಪಡೆದುಕೊಳ್ಳಬಹುದಾಗಿದೆ. ಹೀಗಾಗಿ ಕೃಷಿ ಪದವೀಧರರಿಗೆ ಜಾಬ್ ಬಗ್ಗೆ ಯಾವುದೇ ಥರದ ಇಲ್ಲಿವರೆಗೂ ತೊಂದರೆ ಆಗಿಲ್ಲ. ಮತ್ತು ಇದು ಅಲ್ಲದೇ ಸ್ವಂತ ಉದ್ಯೋಗವನ್ನು ಮಾಡ್ಬೋದು, ಕನ್ಸಲ್ಟೆನ್ಸಿ ಮಾಡ್ಬೋದು. ಎಷ್ಟೋ ವಿದ್ಯಾರ್ಥಿಗಳು ಒಂದು ಕನ್ಸಲ್ಟೆನ್ಸಿಯನ್ನು ಮಾಡಿ ತಮ್ಮ ಜೀವನವನ್ನು ಒಳ್ಳೆ ರೀತಿಯಾಗಿ ನಡೆಸ್ತಾ ಇದ್ದಾರೆ. ಅದು ಸ್ವಂತ ಉದ್ಯೋಗ ಅಂತ ಮಾಡಿದ್ರಂತೂ ಎಲ್ಲರಿಗೂ ಗೊತ್ತೇ ಇದೆ. ಏನೂ ಇಲ್ಲ ಅಂತಂದರೆ ಇವತ್ತು ತಾವು ಸ್ವಂತ ಹೊಲದಲ್ಲಿ ಹೋಗಿ ಕೃಷಿಯನ್ನು ಮಾಡಬಹುದಾಗಿದೆ. ಹೀಗಾಗಿ ಪ್ರತಿ ವರ್ಷ ಕೃಷಿಗೆ ಬೇಡಿಕೆಯನ್ನು ಹೆಚ್ಚುತ್ತಾ ಇದೆ. ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆಹಾರವನ್ನು ಜಾಸ್ತಿಯಾಗಿ ನಾವು ಉತ್ಪಾದನೆಯನ್ನು ಮಾಡಬೇಕಾಗ್ತಾ ಇದೆ, ಮತ್ತು ಎಕ್ಸ್ಪೋರ್ಟ್ ಕೂಡ ಮಾಡುವಂಥ ಒಂದು ಅವಕಾಶಗಳು ನಮ್ಮಲ್ಲಿರೋದ್ರಿಂದ ಹೆಚ್ಚು ಹೆಚ್ಚು ನಮ್ಮ ಕೃಷಿ ಪದವೀಧರಿಗೆ ಅವಕಾಶಗಳು ಇವೆ. ಈ ಕೋವಿಡ್ ಅಂತ ಸಂದರ್ಭದಲ್ಲಿ ಕೂಡ ಯಾವುದೇ ಒಂದು ಕಾರ್ಯಗಳು ನಿಂತರೂ ಕೂಡ ಕೃಷಿ ಚಟುವಟಿಕೆಗಳನ್ನು ನಿಲ್ಲಿಲ್ಲ. ಹೀಗಾಗಿ ಕೃಷಿ ಯಾವಾಗಲೂ ನಿರಂತರವಾಗಿ ನಡೀತಾ ಇರತಕ್ಕಂಥ ಒಂದು ಇದು ಆಗಿರೋದ್ರಿಂದ ಯಾವತ್ತೂ ನಮ್ಮ ಕೃಷಿ ಪದವೀಧರಿಗೆ ಯಾವುದೇ ರೀತಿಯ ತೊಂದರೆಯ ಅವಕಾಶಗಳು ತಪ್ಪೋದಿಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಇನ್ನು ಕೊನೆಯದಾಗಿ, ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಡಿ 4 ಕೃಷಿ ಮಹಾವಿದ್ಯಾಲಯಗಳಿದ್ದಾವೆ, ಜೊತೆಗೆ 1 ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ಇದೆ. ಇಲ್ಲಿ ಸೌಲಭ್ಯಗಳು ಕಲೀಲಿಕ್ಕೆ ಮಕ್ಕಳಿಗಿರ್ಬೋದು, ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ ನಾವು, ಮೂಲಭೂತ ಸೌಕರ್ಯಗಳು ಹೇಗಿದ್ದಾವೆ, ಇಲ್ಲಿ ಬಂದಂಥ ವಿದ್ಯಾರ್ಥಿಗಳು ಚೆನ್ನಾಗಿ ಒಂದು ಉತ್ತಮ ರೀತಿಯಿಂದ ಪದವಿಯನ್ನು ಪಡ್ಕೊಂಡು ಹೋಗ್ಬೋದಂತೀರಾ ಹೇಗೆ? ಖಂಡಿತವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಒಳ್ಳೊಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ಗಳನ್ನು ನಮ್ಮಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ. ಈಗ ರಾಷ್ಟ್ರಮಟ್ಟದ ಲ್ಯಾಬೊರೇಟ್ರೀಸ್ಗಳು ನಮ್ಮ ಇಲ್ಲಿ ರಾಯಚೂರು ಆವರಣದಲ್ಲಿ ಇವೆ. ಇವತ್ತು ಪೆಸ್ಟಿಸೈಡ್ ರೆಸಿಡ್ಯುವಲ್ ಲ್ಯಾಬ್ ಅಂತ ಇರ್ಬೋದು, ಅಲ್ಲಿ ನಾವು ಲ್ಯಾಬ್ನಲ್ಲಿ ಹೋದರೆ ಯಾವುದೋ ಒಂದು ಅಂತಾರಾಷ್ಟ್ರ ಮಟ್ಟದ ಲ್ಯಾಬಲ್ಲಿ ನಾವು ಹೋಗಿದ್ದೀವಿ ಏನೋ ಅನ್ನುವಂಥದ್ದಿದೆ. ನ್ಯಾನೋಟೆಕ್ನಾಲಜಿ ಲ್ಯಾಬ್ ಇದೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಕ್ಲೈಮೇಟ್ ಚೇಂಜ್ ಇದೆ. ಹೀಗೆ ಹತ್ತು ಹಲವಾರು ನವೀನವಾದಂಥ ಸೌಕರ್ಯಗಳನ್ನು ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಾವು ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ. ವಿದ್ಯಾರ್ಥಿಗಳಿಗೆ ಇರಲಿಕ್ಕಾಗಿಯೂ ಕೂಡ ನಾವು ವಸತಿ ನಿಲಯಗಳು ಬಹಳ ಒಳ್ಳೆ ಸುಸಜ್ಜಿತವಾದಂಥ ವಸತಿ ನಿಲಯಗಳಿದ್ದಾವೆ, ಇಂಟರ್ನೆಟ್ ಫೆಸಿಲಿಟೀಸ್ ಇದ್ದಾವೆ, ಯಾವುದೇ ರೀತಿಯಾದಂಥ ತೊಂದರೆ ವಿದ್ಯಾರ್ಥಿಗಳಿಗಿಲ್ಲ. ಇನ್ನು ಬೇರೆ ಆವರಣದಲ್ಲಿ ಕಲಬುರಗಿ ಆಗಿರ್ಬೋದು, ಭೀಮರಾಯನಗುಡಿ ಆಗಿರ್ಬೋದು, ಅಲ್ಲಿಯೂ ಕೂಡ ನಾವು ವಿದ್ಯಾರ್ಥಿಗಳಿಗೆ ಏನೇನು ಬೇಕು ಮಿನಿಮಮ್ ಫೆಸಿಲಿಟೀಸ್ ಅವೆಲ್ಲವನ್ನು ನಾವು ಮಾಡಿ ಕೊಟ್ಟಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೂ ಹಾಸ್ಟೆಲ್ನಲ್ಲಿ ಇರಲಿಕ್ಕೆ ಬಯಸಿದರೆ ಎಲ್ಲರಿಗೂ ಕೂಡ ನಾವು ವಸತಿ ನಿಲಯದ ಸೌಕರ್ಯವನ್ನು ಕೂಡ ನಾವು ಮಾಡಿ ಕೊಡ್ತಾ ಇದ್ದೇವೆ. ಮತ್ತು ಅದು ಬಹಳ ಕಡಿಮೆ ಖರ್ಚಿನಲ್ಲಿ ಅವರೇ ಸ್ವಂತ ವಿದ್ಯಾರ್ಥಿಗಳನ್ನೇ ಆ ವಸತಿ ನಿಲಯಗಳನ್ನು ನಡೆಸುವಂಥ ಜವಾಬ್ದಾರಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಈಗ ಗಂಗಾವತಿನಲ್ಲಿಯೂ ಕೂಡ ನಾವು ಒಂದು ಕೃಷಿ ಮಹಾವಿದ್ಯಾಲಯ ಹೋದ ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ. ಅಲ್ಲಿ ಒಂದು ನಮ್ಮ ಮೊದಲಿಂದನೂ ಕೃಷಿ ಸಂಶೋಧನಾ ಕೇಂದ್ರ ಇರೋದರಿಂದ ಅಲ್ಲಿನೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಸೌಕರ್ಯ ವಂಚಿತ ಆಗ್ತಾ ಇಲ್ಲ. ಒಳ್ಳೆ ಅಲ್ಲಿ ಸಂಶೋಧನೆಯನ್ನು ಮೊದಲಿಂದಲೂ ನಡೀತಾ ಇದೆ. ಹೀಗಾಗಿ ಎಲ್ಲ ಯಾವುದೇ ಮಹಾವಿದ್ಯಾಲಯಗಳಲ್ಲಿರಲಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಒಳ್ಳೆ ಸೌಲಭ್ಯವನ್ನು ನಾವು ಮಾಡಿ ಕೊಟ್ಟಿದ್ದೆ. ಒಳ್ಳೆಯದು ಡಾಕ್ಟರ್ ಎಂ ಜಿ ಪಾಟೀಲ್ ಅವರೇ, ಇದುವರೆಗೂ ಕೃಷಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ನಡೀತಕ್ಕಂಥ ಪ್ರವೇಶ ಪ್ರಕ್ರಿಯೆ, ಪದವಿ ಕಾರ್ಯಕ್ರಮ ಯಾವ ರೀತಿ ನಡೆಯುತ್ತೆ, ಜೊತೆಗೆ ಮುಂದೆ ಪದವಿಯನ್ನು ಮುಗಿಸಿದ ಮೇಲೆ ಯಾವ ರೀತಿ ಅವಕಾಶಗಳು ನಮ್ಮ ವಿದ್ಯಾರ್ಥಿಗಳಿಗೆ ಸಿಗ್ತವೆ, ಈ ಒಂದು ಕೋರ್ಸಿನ ಮುಗಿಸಿದಂಥವ್ರಿಗೆ ಅಂತಕ್ಕಂಥ ವಿಚಾರ, ಮತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಡಿ ಇರತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಾಕಷ್ಟು ಒಂದು ಅಭಿವೃದ್ಧಿ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಭಾಗದ ವಿದ್ಯಾರ್ಥಿಗಳು, ವಿಶೇಷವಾಗಿ ಕೃಷಿಕರ ಮಕ್ಕಳು ಹೆಚ್ಚೆಚ್ಚಾಗಿ ಈ ಒಂದು ಪದವಿಗೆ ಬಂದು ಉತ್ತಮ ರೀತಿಯಿಂದ ಪದವಿಯನ್ನು ಮುಗಿಸಿ ಕೃಷಿ ಅಭಿವೃದ್ಧಿಯತ್ತ ದಾಪುಗಾಲನ್ನು ಹಾಕಲಿ, ಜೊತೆಗೆ ನಮ್ಮ ಹಳ್ಳಿ ಮತ್ತು ತಾಲೂಕು ಜಿಲ್ಲಾ ಮಟ್ಟದ ಒಂದು ಅಭಿವೃದ್ಧಿಯತ್ತ ಎಲ್ಲ ಯುವಕರು ಮುಂದಾಗಲಂತೇಳೋಣ. ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ಯುವಕರ ಪರವಾಗಿ ಮತ್ತು ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಪದವಿಯ ಪ್ರವೇಶ ಪ್ರಕ್ರಿಯೆ ಮತ್ತು ಕೃಷಿ ಶಿಕ್ಷಣದ ಮಹತ್ವ, ಈ ವಿಷಯ ಕುರಿತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಎಂ ಜಿ ಪಾಟೀಲ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತ್ತಿ. ರೈತ ಬಂಧವರೇ, ಈಗ ಒಂದು ವಾಣಿಜ್ಯ ಪ್ರಕಟಣೆ. ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,

ಹರಳನ್ನ ಎಕರೆಗೆ ಹಾಕಬೇಕು. ಭತ್ತದಲ್ಲಿ ಕಾಡಿಗೆ ರೋಗದ ಬಾಧೆ ಹತೋಟಿಗಾಗಿ ಮುಂಜಾಗ್ರತಾ ಕ್ರಮವಾಗಿ ಟ್ರಿಪ್ಲಾಕ್ಸಿಸ್ಟ್ರಾಬಿನ್ ಮತ್ತು ಟೆಬಿಕೊನೋಜೋಲ್ 1.5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಜಿಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಮೆಣಸಿನಕಾಯಿಯನ್ನ ಬೆಳೆದಂಥ ರೈತ ಬಾಂಧವರು ಮೆಣಸಿನಕಾಯಿಯಲ್ಲಿ ಥ್ರಿಪ್ಸ್ ನುಸಿ ರಸ ಇರತಕ್ಕಂಥ ಕೀಟಗಳ ಹತೋಟಿಗಾಗಿ ಪ್ರತಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಬೆಳೆಯ ಮೇಲೆ 1 ಅಡಿ ಎತ್ತರದಲ್ಲಿ ಹಾಕಬೇಕು. ಅಥವಾ 0.3 ಗ್ರಾಂ ಡೈನ್ಯೂಟೈಫ್ಯೂರಾನ್ 20 SD ಅಥವಾ 1 ಮಿಲಿಲೀಟರ್ ಪಿಪ್ರೋನಿಲ್ 5 SC ಅಥವಾ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 SC ಅಥವಾ 1 ಗ್ರಾಂ ಆಸಿಪೇಟ್ 75 SP ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಮೆಣಸಿನಕಾಯಿಯಲ್ಲಿ ಕಾಯಿ ಕೊರಿಯುವ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 4 ಗ್ರಾಂ ಕಾರ್ಬಿಲ್ 50 WP ಅಥವಾ 0.5 ಮಿಲಿಲೀಟರ್ ಲ್ಯಾಮ್ಡೋಸೈಲತ್ರಿನ್ 4.9 SC ಅಥವಾ 0.75 ಮಿಲಿಲೀಟರ್ ನವಲೂರಾನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಇನ್ನು ಸೂರ್ಯಕಾಂತಿಯನ್ನ ಬೆಳೆದಂತ ರೈತ ಬಾಂಧವರು ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪ ಒಂದು ಕೀಡೆಯನ್ನ ನಿರ್ವಹಣೆ ಮಾಡಲಿಕ್ಕೆ ಸೂರ್ಯಕಾಂತಿ ತಲೆಬಾಗಿದಂತ ಹೂಗಳನ್ನು ಅಥವಾ ತಲೆಬಾಗಿದಂತ ಹೂಗಳಲ್ಲಿ ಲಾರ್ವಾಗಳನ್ನ ಹಸ್ತವದಿಂದ ಅಥವಾ ಕೈಯಿಂದ ಆರಿಸಿ ಅವುಗಳನ್ನು ಸಂಗ್ರಹಿಸಿ ಹತೋಟಿ ಮಾಡೋದು ಒಳ್ಳೆಯದು. ಸೂರ್ಯಕಾಂತಿಯಲ್ಲಿ ಬೂದು ರೋಗ ಹತೋಟಿಗಾಗಿ 1 ಮಿಲಿಲೀಟರ್ ಡೈಫೆನ್ಕೊನೋಜೋಲ್ 25 EC ಅಥವಾ 0.5 ಗ್ರಾಂ ಮೈಕ್ಲೋಬ್ಯೂಟಾನಿಲ್ 10 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಾನುವಾರು ಸಾಕಾಣಿಕೆದಾರರು ಗರ್ಭ ಧರಿಸಿದ ಹಾಲು ಕೊಡ್ತಕ್ಕಂಥ ಮಿಶ್ರತಳಿ ರಾಸುಗಳಲ್ಲಿ 7ನೇ ತಿಂಗಳಿಂದ ನಿಧಾನವಾಗಿ ಹಾಲಿಂಡುವುದನ್ನು ಕಡಿಮೆ ಮಾಡಬೇಕು ಅಥವಾ ಹಾಲಿಂಡುವುದನ್ನು ನಿಲ್ಲಿಸಬೇಕು. ಕೆತ್ತಲನ್ನು ಬತ್ತಿಸುವುದರಿಂದ ಕರು ಹಾಕಿದ ನಂತರ ಹಾಲಿನ ಇಳುವರಿಯನ್ನು ನಾವು ಈ ಒಂದು ರಾಸುಗಳಲ್ಲಿ ಹೆಚ್ಚಿಗೆ ಮಾಡಬಹುದು. ಜಾನುವಾರುಗಳಿಗೆ ಸಮತೋಲನ ಪಶುಹಾರ ಅಂದರೆ ಒಣ ಮೇವು, ಹಸಿರು ಮೇವು ಮತ್ತು ದಾನಿ ಮಿಶ್ರಣಗಳನ್ನು ಸಮಸಮವಾಗಿ ಕೊಡಬೇಕು. ಇವುಗಳನ್ನು ಈ ರೀತಿ ತಿನ್ನಿಸುವುದರಿಂದ ಹಾಲಿನ ಉತ್ಪಾದನೆಯನ್ನು ನಾವು ಹೆಚ್ಚಿಗೆ ಮಾಡಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳನ್ನು ಆಲಿಸಿದರೆ. ರೈತ ಬಂದವರೇ, ಈಗ ಪೇಟೆ ದಾಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಮೊದಲಿಗೆ ಮಾನವೀಯ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇಂದಿನ ಪೇಟೆ ದಾಣೆ: ಭತ್ತ, ಹೊಸ ಸೋನಾ ಮಸೂರಿ 1,200 ರೂಪಾಯಿಗಳು. ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆ: ಕಡಲೆಕಾಳು ಜವಾರಿ ಕನಿಷ್ಠ 4,806 ರೂಪಾಯಿಗಳಿಂದ ಗರಿಷ್ಠ 5,125 ರೂಪಾಯಿಗಳು. ಶೇಂಗಾ ಗುಂಗುರಿ 3,162 ರೂಪಾಯಿಗಳಿಂದ 5,489 ರೂಪಾಯಿಗಳು. ಈರುಳ್ಳಿ 500 ರೂಪಾಯಿಗಳಿಂದ 1,900 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,349 ರೂಪಾಯಿಗಳಿಂದ 1,752 ರೂಪಾಯಿಗಳು. ಸೂರ್ಯಕಾಂತಿ 4,501 ರೂಪಾಯಿಗಳಿಂದ 6,060 ರೂಪಾಯಿಗಳು. ಕೆಂಪು ತೊಗರಿ ಕನಿಷ್ಠ 5,406 ರೂಪಾಯಿಗಳಿಂದ 6,489 ರೂಪಾಯಿಗಳು. ರೈತ ಬಂಧುವರೇ, ಈಗ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಪೇಟೆ ದಾಣೆ: ಸಜ್ಜೆ ಕನಿಷ್ಠ 1,375 ರೂಪಾಯಿಗಳಿಂದ ಗರಿಷ್ಠ 1,600 ರೂಪಾಯಿಗಳು. ಜೋಳ 1,400 ರೂಪಾಯಿಗಳಿಂದ 1,460 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,700 ರೂಪಾಯಿಗಳಿಂದ 1,710 ರೂಪಾಯಿಗಳು. ಸೂರ್ಯಕಾಂತಿ 5,100 ರೂಪಾಯಿಗಳಿಂದ 5,550 ರೂಪಾಯಿಗಳು. ತೊಗರಿ ಕನಿಷ್ಠ 6,190 ರೂಪಾಯಿಗಳಿಂದ ಗರಿಷ್ಠ 6,390 ರೂಪಾಯಿಗಳು. ರೈತ ಬಂಧುವರೇ, ಇದುವರೆಗೆ ಮಾನ್ವಿ ರಾಯಚೂರು ಹಾಗೂ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆಯನ್ನು ಕೇಳಿದಿರಿ. ರೈತ ಬಂಧುವರೇ, ಈಗ ತತ್ವ ಪದಗಳನ್ನು ಆಲಿಸೋಣ. ದೇವದುರ್ಗ ತಾಲೂಕಿನ ಮಹಾನಂದಿ ಹಾಗೂ ಸಂಗಡಿಗರಿಂದ. ನೋಡುತ್ತ ಕಳದೆಲ್ಲ ಮಾಯ, ನಾನಿನ್ನೇನು ಬೇಡಲಿ ಗುರು ರಾಯ. ನೋಡುತ್ತ ಕಳದೆಲ್ಲ ಮಾಯ, ನಾನಿನ್ನೇನು ಬೇಡಲಿ ನೋಡುತ್ತ ಆಡಾಡುತ್ತ ಕಳದೆಲ್ಲ ಮಾಯ ನಾನಿನ್ನೇನು